قالوا كذلك قال ربك إنه هو الحكيم العليم. ಆಗ ಅವರು ನಿನ್ನ ಪ್ರಭು ಹೀಗೆಯೇ ಹೇಳಿರುತ್ತಾನೆ, ಅವನು ಮಹಾಯುಕ್ತಿಪೂರ್ಣನು ಸರ್ವಜ್ಞನೂ ಆಗಿರುತ್ತಾನೆ ಎಂದರು. قال فما خطبكم أيها المرسلون. ಇಬ್ರಾಹಿಮರು ಕೇಳಿದರು, ದೇವದೂತರೆ ನಿಮ್ಮ ಮುಂದಿನ ಕಾರ್ಯಾಚರಣೆ ಏನು? قالوا إنا أرسلنا إلى قوم مجرمين. ಅವರು ಹೇಳಿದರು, ನಾವು ಒಂದು ಅಪರಾಧಿ ಜನಾಂಗದೆಡೆಗೆ ಕಳುಹಿಸಲ್ಪಟ್ಟಿದ್ದೇವೆ. لنرسل عليهم حجارة من طين. ಅವರ ಮೇಲೆ ಸುಟ್ಟ ಮಣ್ಣಿನ ಕಲ್ಲುಗಳ ಮಳೆಗರೆಯಲಿಕ್ಕಾಗಿ. مسومة عند ربك للمسرفين. ನಿಮ್ಮ ಪ್ರಭುವಿನ ಬಳಿ ಮೇರೆ ಮೀರುವವರಿಗಾಗಿ ಅವುಗಳನ್ನು ಗುರುತು ಹಾಕಿ ಇಡಲಾಗಿದೆ. فأخرجنا من كان فيها من المؤمنين. ತರುವಾಯ ನಾವು ಆ ನಾಡಿನಲ್ಲಿದ್ದ ಸತ್ಯ ವಿಶ್ವಾಸಿಗಳನ್ನೆಲ್ಲ ಅಲ್ಲಿಂದ ಹೊರತೆಗೆದೆವು. فما وجدنا فيها غير بيت من المسلمين. ಮತ್ತು ಅಲ್ಲಿ ನಾವು ಒಂದು ಮನೆಯ ಹೊರತು ಮುಸ್ಲಿಮರ ಬೇರಾವ ಮನೆಯನ್ನೂ ಕಾಣಲಿಲ್ಲ. وتركنا فيها آية للذين يخافون العذاب الأليم. ಅನಂತರ ನಾವು ವೇದನಾಯುಕ್ತ ಯಾತನೆಗೆ ಭಯಪಡುವ ಜನರಿಗಾಗಿ ಒಂದು ನಿದರ್ಶನವನ್ನು ಅಲ್ಲಿ ಬಿಟ್ಟೆವು. وفي موسى إذ أرسلناه إلى فرعون بسلطان مبين. ಮೂಸಾರ ವೃತ್ತಾಂತದಲ್ಲಿ ನಿಮಗೆ ನಿದರ್ಶನವಿದೆ. ನಾವು ಅವರನ್ನು ಸುಸ್ಪಷ್ಟ ಆಧಾರ ಪ್ರಮಾಣದೊಂದಿಗೆ ಫಿರ್ಔನನ ಬಳಿಗೆ ಕಳುಹಿಸಿದಾಗ, ಅವನು ತನ್ನ ಅಧಿಕಾರ ಬಲದ ಬಗ್ಗೆ ಅಹಂಕಾರ ಪಟ್ಟು ಇವನು ಜಾದುಗಾರನೋ ಹುಚ್ಚನೋ ಆಗಿದ್ದಾನೆ ಎಂದನು. فَأَخَذْنَاهُ وَجُنُودَهُ فَنَبَذْنَاهُمْ فِي الْيَمِّ وَهُوَ مُلِيمٌ. ಕೊನೆಗೆ ನಾವು ಅವನನ್ನು ಅವನ ಸೇನೆಗಳನ್ನು ಹಿಡಿದೆವು ಮತ್ತು ಸಮುದ್ರಕ್ಕೆ ಎಸೆದು ಬಿಟ್ಟೆವು ಮತ್ತು ಅವನು ನಿಂದ್ಯನಾಗಿ ಬಿಟ್ಟನು. وَفِي عَادٍ إِذْ أَرْسَلْنَا عَلَيْهِمُ الرِّيحَ الْعَقِيمَ. ಆದ ಜನಾಂಗದಲ್ಲಿ ನಿಮಗೆ ನಿದರ್ಶನವಿದೆ. ನಾವು ಅವರ ಮೇಲೆ ಒಂದು ಅಶುಭ ಗಾಳಿಯನ್ನು ಕಳುಹಿಸಿದಾಗ, ಅದು ತಾನು ಹಾದುಹೋದ ಪ್ರತಿಯೊಂದು ವಸ್ತುವನ್ನು ಶಿಥಿಲಗೊಳಿಸಿಬಿಟ್ಟಿತು. ಸಮೂದ ಜನಾಂಗದಲ್ಲಿ ನಿಮಗೆ ನಿದರ್ಶನವಿದೆ. ಒಂದು ನಿಶ್ಚಿತ ಕಾಲದವರೆಗೆ ಸುಖಭೋಗಗಳಲ್ಲಿ ಇದ್ದುಕೊಳ್ಳಿರೆಂದು ಅವರೊಡನೆ ಹೇಳಲಾಗಿತ್ತು. ಆದರೆ ಈ ಎಚ್ಚರಿಕೆ ಸಿಕ್ಕಿದ ಬಳಿಕವೂ ಅವರು ತಮ್ಮ ಪ್ರಭುವಿನ ಆಜ್ಞೋಲ್ಲಂಘನೆ ಮಾಡಿದರು. ಕೊನೆಗೆ ಅವರು ನೋಡುತ್ತಿದ್ದಂತೆಯೇ ಹಠಾತ್ತನೆ ಸಿಡಿದು ಬೀಳುವ ಒಂದು ಯಾತನೆ ಅವರ ಮೇಲರಗಿತ್ತು. ಅನಂತರ ಅವರಲ್ಲಿ ಎದ್ದು ನಿಲ್ಲುವ ಶಕ್ತಿಯಾಗಲಿ ತಮ್ಮನ್ನು ರಕ್ಷಿಸಿಕೊಳ್ಳುವ ಸಾಮರ್ಥ್ಯವಾಗಲಿ ಉಳಿಯಲಿಲ್ಲ. ಇವರೆಲ್ಲರಿಗಿಂತ ಮುಂಚೆ ನಾವು ನೂಹರ ಜನಾಂಗವನ್ನು ನಾಶಗೊಳಿಸಿದೆವು, ಏಕೆಂದರೆ ಅವರು ಕರ್ಮಭ್ರಷ್ಟ ಜನರಾಗಿದ್ದರು. ನಾವು ಆಕಾಶವನ್ನು ನಮ್ಮ ಶಕ್ತಿಯಿಂದ ನಿರ್ಮಿಸಿರುತ್ತೇವೆ ಮತ್ತು ನಮಗೆ ಅದರ ಸಾಮರ್ಥ್ಯವಿದೆ. ಭೂಮಿಯನ್ನು ನಾವು ಹಾಸಿರುತ್ತೇವೆ, ನಾವು ಅತ್ಯುತ್ತಮವಾಗಿ ಸಮತಟ್ಟುಗೊಳಿಸುವವರಾಗಿದ್ದೇವೆ. ನಾವು ಪ್ರತಿಯೊಂದು ವಸ್ತುವಿನ ಜೋಡಿಗಳನ್ನು ಮಾಡಿರುತ್ತೇವೆ, ನೀವು ಇದರಿಂದ ಪಾಠ ಕಲಿಯಬಹುದೆಂದು. إلى الله إني لكم منه نذير مبين. ಆದುದರಿಂದ ನೀವು ಅಲ್ಲಾಹನ ಕಡೆಗೆ ಧಾವಿಸಿರಿ, ನಾನು ನಿಮಗೆ ಅವನ ಕಡೆಯಿಂದ ಸುವ್ಯಕ್ತ ಎಚ್ಚರಿಕೆ ನೀಡುವವನಾಗಿದ್ದೇನೆ. ولا تجعلوا مع الله إلها آخر إني لكم منه نذير مبين. ಅಲ್ಲಾಹನೊಂದಿಗೆ ಇತರರನ್ನು ಆರಾಧ್ಯರಾಗಿ ಮಾಡಿಕೊಳ್ಳಬೇಡಿರಿ, ನಾನು ನಿಮಗೆ ಅವನ ಕಡೆಯಿಂದ ಸುವ್ಯಕ್ತ ಎಚ್ಚರಿಕೆ ನೀಡುವವನಾಗಿದ್ದೇನೆ. ಕದಲಿಕ ಮಾ ಅತಲ್ಲದೀನ ಮಿನ್ ಕಬ್ಲಿಹಿಂ ಮಿನ್ ರಸೂಲಿನ್ ಇಲ್ಲಾ ಕಾಲೂ ಸಾಹಿರುನ್ ಔ ಮಜ್ನೂನ್. ಹೀಗೆಯೇ ಆಗುತ್ತಾ ಬಂದಿದೆ. ಇವರಿಗಿಂತ ಮುಂಚಿನ ಜನಾಂಗಗಳ ಬಳಿಗೂ ಸಂದೇಶವಾಹಕರು ಬಂದಾಗ ಅವರನ್ನು ಇವರು ಜಾದುಗಾರ ಅಥವಾ ಹುಚ್ಚ ಎಂದು ಹೇಳದೆ ಬಿಡಲಿಲ್ಲ. ಇವರೆಲ್ಲರೂ ಈ ವಿಷಯದಲ್ಲಿ ಪರಸ್ಪರ ಒಪ್ಪಂದ ಮಾಡಿಕೊಂಡಿರುವರೆ? ಇಲ್ಲ, ವಾಸ್ತವದಲ್ಲಿ ಇವರೆಲ್ಲರೂ ವಿದ್ರೋಹಿಗಳಾಗಿದ್ದಾರೆ. ಆದುದರಿಂದ ಸಂದೇಶವಾಹಕರೇ, ಇವರ ಕಡೆಯಿಂದ ಮುಖ ತಿರುಗಿಸಿಕೊಳ್ಳಿರಿ, ನಿಮ್ಮ ಮೇಲೇನೂ ಅಪವಾದವಿಲ್ಲ, ಆದರೆ ಉಪದೇಶ ಮಾಡುತ್ತಲಿರಿ, ಏಕೆಂದರೆ ಉಪದೇಶವು ಸತ್ಯವಿಶ್ವಾಸ ಸ್ವೀಕರಿಸುವವರ ಪಾಲಿಗೆ ಉಪಯುಕ್ತವಾಗಿರುತ್ತದೆ. ನಾನು ಯಕ್ಷಗಳನ್ನು ಮನುಷ್ಯರನ್ನು ಸೃಷ್ಟಿಸಿರುವುದು ನನ್ನ ದಾಸ್ಯ ಮತ್ತು ಆರಾಧನೆಗಾಗಿಯೇ ಹೊರತು ಬೇರಾವುದೇ ಕಾರ್ಯಕ್ಕಾಗಿ ಅಲ್ಲ. ಮಾ ಉರೀದು ಮಿನ್ಹುಂ ಮಿನ್ ರಿಜ್ಕಿನ್ ವಮಾ ಉರೀದು ಅನ್ ಯುಟ್ಇಮೂನ್. ನಾನು ಅವರಿಂದ ಜೀವನಾಧಾರವನ್ನೇನೂ ಬಯಸುವುದಿಲ್ಲ ಮತ್ತು ಅವರು ನನಗೆ ಉಣಿಸಬೇಕೆಂದು ಅಪೇಕ್ಷಿಸುವುದಿಲ್ಲ. ಇನ್ನಲ್ಲಾಹ ಹುವರ್ರಜ್ಜಾಕುದುಲ್ ಕುವ್ವತಿಲ್ ಮತೀನ್. ಅಲ್ಲಾಹನು ಸ್ವಯಂ ಮಹಾ ಅನ್ನದಾತನು, ಮಹಾಶಕ್ತಿಶಾಲಿ ಮತ್ತು ಪ್ರಚಂಡನಾಗಿದ್ದಾನೆ. ಇನ್ನ ಲಿಲ್ಲದೀನ ಝಲಮೂ ಧನೂಬಂ ಮಿಥ್ಲ ಧನೂಬಿ ಅಸ್ಹಾಬಿಹಿಂ ಫಲಾ ಯಸ್ತಾಜಿಲೂನ್. ಆದುದರಿಂದ ಯಾರು ಅಕ್ರಮವೆಸಗಿದರೋ ಅವರ ಪಾಲಿಗೆ, ಅವರಂತಿದ್ದವರ ಪಾಲಿಗೆ ಸಿಕ್ಕಿದಂತಹ ಯಾತನೆಯೇ ಸಿದ್ಧವಿದೆ. ಅದಕ್ಕಾಗಿ ಇವರು ನನ್ನೊಡನೆ ತವಕ ಪಡುವುದು ಬೇಡ. ಫವೈಲುಲ್ ಲಿಲ್ಲದೀನ ಕಫರೂ ಮಿನ್ ಯೌಮಿಹಿಮುಲ್ ಲದಿ ಯುಅದೂನ್. ಕೊನೆಯಲ್ಲಿ ಯಾವ ದಿನದ ಬಗ್ಗೆ ಎಚ್ಚರಿಸಲಾಗುತ್ತಿದೆಯೋ ಆ ದಿನ ಸತ್ಯ ನಿಷೇಧಿಗಳಿಗೆ ವಿನಾಶವಿದೆ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ವತ್ತೂರ್, ತೂರ್ ಪರ್ವತದಾಣೆ. ವಕಿತಾಬಿನ್ ಮಸ್ತೂರ್ ಫೀ ರಕ್ಕಿನ್ ಮನ್ಶೂರ್. ಕೋಮಲವಾದ ಹಾಳೆಯ ಮೇಲೆ ಬರೆಯಲ್ಪಟ್ಟಿರುವ ತೆರೆದ ಗ್ರಂಥದ ಆಣೆ. ವಲ್ ಬೈತಿಲ್ ಮಅ್ಮೂರಿ ವಸ್ಸಖ್ಫಿಲ್ ಮರ್ಫೂಇ ವಲ್ ಬಹ್ರಿಲ್ ಮಸ್ಜೂರ್. ತುಂಬಿದ ಮನೆಯ ಆಣೆ, ಎತ್ತರವಾದ ಛಾವಣಿಯ ಆಣೆ ಮತ್ತು ತೆರೆಯೇಳುವ ಸಮುದ್ರದಾಣೆ. ಇನ್ನ ಅದಾಬ ರಬ್ಬಿಕ ಲವಾಕಿಅ. ನಿನ್ನ ಪ್ರಭುವಿನ ಯಾತನೆ ಖಂಡಿತ ಸಂಭವಿಸಲಿದೆ. ಮಾ ಲಹು ಮಿನ್ ದಾಫಿಅ. ಅದನ್ನು ಯಾರೂ ತಡೆಯುವವರಿಲ್ಲ. ಯೌಮ ತಮೂರು ಸಮಾಉ ಮೌರಾ ವತಸೀರುಲ್ ಜಿಬಾಲು ಸೈರಾ. ಆಕಾಶವು ತೀವ್ರವಾಗಿ ಓಲಾಡುವ ಹಾಗೂ ಪರ್ವತಗಳು ಹಾರಾಡುವ ದಿನ ಅದು ಸಂಭವಿಸುವುದು. ಫವೈಲು ಯೌಮಇದಿಲ್ ಲಿಲ್ ಮುಕದ್ದಿಬೀನ್ ಅಲ್ಲದೀನ ಹುಂ ಫೀ ಖೌದಿನ್ ಯಲ್ಅಬೂನ್. ಇಂದು ವಿನೋದಕ್ಕಾಗಿ ವಾಗ್ವಾದಗಳನ್ನು ನಡೆಸುವುದರಲ್ಲೇ ಮಗ್ನರಾಗಿರುವ ಸತ್ಯ ಧಿಕ್ಕಾರಿಗಳಿಗೆ ಅಂದು ವಿನಾಶವಿದೆ. ಯೌಮ ಯುದಊನ ಇಲಾ ನಾರಿ ಜಹನ್ನಮ ದಅ. ಅವರನ್ನು ದೂಡಿ ದೂಡಿ ನರಕಾಗ್ನಿಯ ಕಡೆಗೆ ಕೊಂಡೊಯ್ಯುವಂದು. ಹಾದಿಹಿನ್ ನಾರು ಲ್ಲತಿ ಕುಂತುಂ ಬಿಹಾ ತುಕದ್ದಿಬೂನ್. ಅವರೊಡನೆ ಹೇಳಲಾಗುವುದು, ಇದು ನೀವು ಸುಳ್ಳಾಗಿಸುತ್ತಿದ್ದ ನರಕಾಗ್ನಿಯೇ ಆಗಿದೆ. ಅಫಸಿಹ್ರುನ್ ಹಾದಾ ಅಂ ಅಂತುಮ್ ಲಾ ತುಬ್ಸಿರೂನ್. ಈಗ ಹೇಳಿರಿ, ಇದು ಮಾಟವೇ ಅಥವಾ ನಿಮಗೆ ತೋಚುವುದಿಲ್ಲವೇ? ಇಸ್ಲೌಹಾ ಫಸ್ಬಿರೂ ಔ ಲಾ ತಸ್ಬಿರೂ ಸವಾಉನ್ ಅಲೈಕುಮ್ ಇನ್ನಮಾ ತುಜ್ಜೌನ ಮಾ ಕುಂತುಮ್ ತಅಮಲೂನ್. ಇನ್ನು ಅದರೊಳಗೆ ಬಿದ್ದು ಕರಟಿ ಹೋಗಿರಿ, ನೀವು ಸಹಿಸಿದರೂ ಸಹಿಸದಿದ್ದರೂ ನಿಮ್ಮ ಮಟ್ಟಿಗೆ ಸಮಾನವಾಗಿದೆ, ನೀವು ಯಾವ ತರದ ಕರ್ಮವೆಸಗಿದ್ದೀರೋ

ವಾಸ್ತವದಲ್ಲಿ ಇವರು ಸತ್ಯವಿಶ್ವಾಸವನ್ನು ಸ್ವೀಕರಿಸಲು ಇಚ್ಛಿಸುವುದಿಲ್ಲ. ಇವರು ಸತ್ಯ ಹೇಳುವವರಾಗಿದ್ದರೆ ಇದೇ ಮಟ್ಟದ ಒಂದು ವಾಣಿಯನ್ನು ಇವರು ರಚಿಸಿತರಲಿ. ಅಂ ಖುಲಿಕೂ ಮಿನ್ ಗೈರಿ ಶೈಇನ್ ಅಂ ಹುಮುಲ್ ಖಾಲಿಕೂನ್. ಇವರು ಒಬ್ಬ ಸೃಷ್ಟಿಕರ್ತನಿಲ್ಲದೆ ಸ್ವಯಂ ಹುಟ್ಟಿಕೊಂಡರೆ ಅಥವಾ ಇವರು ತಾವೇ ತಮ್ಮ ಸೃಷ್ಟಿಕರ್ತರೆ. ಅಂ ಖಲಕು ಸಮಾವಾತಿ ವಲ್ ಅರ್ಧ ಬಲ್ ಲಾ ಯೂಕಿನೂನ್. ಅಥವಾ ಭೂಮಿ ಆಕಾಶಗಳನ್ನು ಇವರು ಸೃಷ್ಟಿಸಿದ್ದಾರೆಯೇ, ವಾಸ್ತವದಲ್ಲಿ ಇವರಿಗೆ ನಂಬಿಕೆಯಿಲ್ಲ. ಅಂ ಇಂದಹುಮ್ ಖಜಾಯಿನು ರಬ್ಬಿಕ ಅಂ ಹುಮುಲ್ ಮುಸೈತಿರೂನ್. ನಿಮ್ಮ ಪ್ರಭುವಿನ ಭಂಡಾರಗಳು ಇವರ ವಶದಲ್ಲಿವೆಯೇ ಅಥವಾ ಅವುಗಳ ಮೇಲೆ ಇವರದೇ ಅಧಿಕಾರ ನಡೆಯುತ್ತಿದೆಯೇ. ಅಂ ಲಹುಮ್ ಸುಲ್ಲಮುಯ್ ಯಸ್ತಮಿಉನ ಫೀಹ್ ಫಲ್ಯಾತಿ ಮುಸ್ತಮಿಉಹುಮ್ ಬಿಸುಲ್ತಾನಿಂ ಮುಬೀನ್. ಇವರ ಬಳಿ ಆಕಾಶದ ರಹಸ್ಯಗಳನ್ನು ಕೇಳಲು ಅಂತಹ ಏಣಿಯೇನಾದರೂ ಇದೆಯೇ? ಇವರ ಪೈಕಿ ರಹಸ್ಯವನ್ನು ಕದ್ದು ಕೇಳಿದವನು ಯಾವುದಾದರೂ ವ್ಯಕ್ತ ಪುರಾವೆಯನ್ನು ತರಲಿ. ಅಂ ಲಹುಲ್ ಬನಾತು ವಲಕುಮುಲ್ ಬನೂನ್. ಏನು, ಅಲ್ಲಾಹನಿಗೆ ಪುತ್ರಿಯರು ಮತ್ತು ನಿಮಗೆ ಪುತ್ರರೇ? ಅಂ ತಸ್ಅಲುಹುಮ್ ಅಜ್ರಂ ಫಹುಮ್ ಮಿನ್ ಮಗ್ರಮಿನ್ ಮುಥ್ಕಲೂನ್. ಇವರು ಋಣಭಾರದಲ್ಲಿ ಮುಳುಗುವಂತಾಗಲು ನೀವು ಇವರಿಂದೇನಾದರೂ ಸಂಭಾವನೆ ಕೇಳುತ್ತೀರಾ? ಅಂ ಇಂದಹುಮುಲ್ ಗೈಬು ಫಹುಮ್ ಯಕ್ತುಬೂನ್. ಇವರ ಬಳಿ ಅಗೋಚರ ವಾಸ್ತವಿಕತೆಗಳ ಜ್ಞಾನವಿದ್ದು ಅದರ ಆಧಾರದಲ್ಲಿ ಇವರು ಬರೆಯುತ್ತಿರುವರೆ? ಅಂ ಯುರೀದೂನ ಕೈದಾ ಫಲ್ಲದೀನ ಕಫರೂ ಹುಮುಲ್ ಮಕೀದೂನ್. ಇವರೇನಾದರೂ ಕುತಂತ್ರವನ್ನು ಹೂಡ ಬಯಸುತ್ತಾರೆಯೇ? ಹಾಗಾದರೆ ಸತ್ಯ ನಿಷೇಧಿಗಳ ಕುತಂತ್ರವು ಅವರ ಮೇಲೆಯೇ ತಿರುಗಿ ಬೀಳಲಿದೆ. ಅಂ ಲಹುಮ್ ಇಲಾಹುನ್ ಗೈರುಲ್ಲಾಹ್ ಸುಬ್ಹಾನಲ್ಲಾಹಿ ಅಮ್ಮಾ ಯುಶ್ರಿಕೂನ್. ಇವರಿಗೆ ಅಲ್ಲಾಹನ ಹೊರತು ಬೇರೊಬ್ಬ ಆರಾಧ್ಯನಿದ್ದಾನೆಯೇ? ಇವರು ಮಾಡುತ್ತಿರುವ ಸಹಭಾಗಿತ್ವದಿಂದ ಅಲ್ಲಾಹನು ಪರಿಶುದ್ಧನು. ವಯರೌ ಕಿಸ್ಸಂ ಮಿನಸ್ ಸಮಾಇ ಸಾಕಿತೈ ಯಕೂಲು ಸಹಾಬುಂ ಮರ್ಕೂಮ್. ಆಕಾಶದ ತುಂಡುಗಳೇ ಉದುರಿ ಬೀಳುತ್ತಿರುವುದನ್ನು ಕಂಡರು ಇವು ಧಾವಿಸಿ ಬರುತ್ತಿರುವ ಮೋಡಗಳು ಎಂದು ಇವರು ಹೇಳುವರು. ಫದರ್ಹುಮ್ ಹತ್ತಾ ಯುಲಾಕೂ ಯೌಮಹುಮುಲ್ಲದಿ ಫೀಹಿ ಯುಸ್ಅಕೂನ್. ಆದುದರಿಂದ ಸಂದೇಶವಾಹಕರೇ, ಇವರು ಹೊಡೆದುರುಳಿಸಲ್ಪಡುವ ದಿನವನ್ನು ತಲುಪುವವರೆಗೂ ಇವರನ್ನು ಇವರ ಪಾಡಿಗೆ ಬಿಟ್ಟು ಬಿಡಿರಿ. ಯೌಮ ಲಾ ಯುಗ್ನಿ ಅನ್ಹುಮ್ ಕೈದುಹುಮ್ ಶೈಅನ್ ವಲಾ ಹುಮ್ ಯುನ್ಸರೂನ್. ಅಂದು ಇವರ ಯಾವ ಕುತಂತ್ರವೂ ಇವರಿಗೆ ಫಲಕಾರಿಯಾಗದು, ಇವರ ಸಹಾಯಕ್ಕೆ ಯಾರೂ ಬರಲಾರನು. ವಇನ್ನ ಲಿಲ್ಲದೀನ ಝಲಮೂ ಅಜಾಬನ್ ದೂನ ಧಾಲಿಕ ವಲಕಿನ್ನ ಅಕ್ಸರಹುಮ್ ಲಾ ಯಅಲಮೂನ್. ಮತ್ತು ಆ ಸಮಯ ಬರುವುದಕ್ಕೆ ಮುಂಚೆಯೂ ಅಕ್ರಮಿಗಳಿಗೆ ಒಂದು ಯಾತನೆಯಿದೆ, ಆದರೆ ಇವರಲ್ಲಿ ಹೆಚ್ಚಿನವರು ತಿಳಿಯುವುದಿಲ್ಲ. ವಸ್ಬಿರ್ ಲಿಹುಕ್ಮಿ ರಬ್ಬಿಕ ಫಇನ್ನಕ ಬಿಅಯುನಿನಾ ವಸಬ್ಬಿಹ್ ಬಿಹಮ್ದಿ ರಬ್ಬಿಕ ಹೀನ ತಕೂಮ್. ಸಂದೇಶವಾಹಕರೇ, ನಿಮ್ಮ ಪ್ರಭುವಿನ ತೀರ್ಮಾನ ಬರುವವರೆಗೆ ತಾಳ್ಮೆ ವಹಿಸಿರಿ, ನೀವು ನಮ್ಮ ಕಣ್ಣ ಮುಂದೆಯೇ ಇದ್ದೀರಿ. ನೀವು ಏಳುವಾಗ ನಿಮ್ಮ ಪ್ರಭುವಿನ ಪ್ರಶಂಸೆಯೊಂದಿಗೆ ಅವನನ್ನು ಕೀರ್ತಿಸಿರಿ. ಇರುಳಲ್ಲೂ ಅವನನ್ನು ಕೀರ್ತಿಸಿರಿ, ನಕ್ಷತ್ರಗಳು ಮರಳುವಾಗಲೂ ಕೀರ್ತಿಸಿರಿ. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ನಕ್ಷತ್ರದಾಣೆ ಅದು ಅಸ್ತಮಿಸಿದಾಗ. ನಿಮ್ಮ ಸಂಗಾತಿ ದಾರಿಗಡಲೂ ಇಲ್ಲ, ವಂಚಿಸಲ್ಪಡಲೂ ಇಲ್ಲ. ಅವರು ತಮ್ಮ ಸ್ವಚಿತ್ತದಿಂದ ನುಡಿಯುವುದಿಲ್ಲ. ಇದು ಅವರಿಗೆ ಅವತೀರ್ಣಗೊಳ್ಳುವಂತಹ ಒಂದು ದಿವ್ಯವಾಣಿ ಆಗಿದೆ. ಅವರಿಗೆ ಮಹಾಶಕ್ತಿಶಾಲಿಯಾದವನು ಕಲಿಸಿರುತ್ತಾನೆ. ಅವನು ಬಹಳ ಯುಕ್ತಿವಂತ, ಅವನು ಪ್ರತ್ಯಕ್ಷನಾದನು. ಅವನು ಉನ್ನತ ದಿಗಂತದಲ್ಲಿದ್ದಾಗ ತರುವಾಯ ಅವನು ಹತ್ತಿರ ಬಂದನು,

قَبْلُ إِنَّهُمْ كَانُوهُمْ أَظْلَمَ وَأَطْغَى ಅವರಿಗಿಂತ ಮುಂಚೆ ನೂಹರ ಜನಾಂಗವನ್ನು ನಾಶಗೊಳಿಸಿದನು, ಏಕೆಂದರೆ ಅವರು ಮಹಾ ಅಕ್ರಮಿಗಳು ಮತ್ತು ವಿದ್ರೋಹಿಗಳೇ ಆಗಿದ್ದರು. ವಲ್ಮುತಫಿಕತ ಅಹುವ ಅಧೋಮುಖವಾಗಿ ಬೀಳುತ್ತಿದ್ದ ನಾಡುಗಳನ್ನು ಅವನು ಕಿತ್ತೆಸೆದನು. ತರುವಾಯ ಅವರ ಮೇಲೆ ನಿಮಗೆ ತಿಳಿದಿರುವಂತೆ ಏನನ್ನು ಆವರಿಸಿದನೋ ಅದನ್ನು ಆವರಿಸಿಬಿಟ್ಟನು. ಆದುದರಿಂದ ಎಲೆ ಈ ಮಾನವ, ನಿನ್ನ ಪ್ರಭುವಿನ ಯಾವ ಯಾವ ಅನುಗ್ರಹಗಳ ಬಗ್ಗೆ ನೀನು ಸಂಶಯ ಪಡುವೆ? ಇದು ಈ ಹಿಂದೆ ಬಂದಿದ್ದ ಎಚ್ಚರಿಕೆಗಳ ಪೈಕಿ ಒಂದು ಎಚ್ಚರಿಕೆಯಾಗಿದೆ. ಬರಲಿರುವ ಗಳಿಗೆಯು ಸನ್ನಿಹಿತವಾಗಿದೆ. ಅಲ್ಲಾಹನ ಹೊರತು ಯಾರೂ ಅದನ್ನು ಸರಿಸುವವನಿಲ್ಲ. ಅಫಮಿನ್ ಹಾದಲ್ ಹದೀಸಿ ತಅಜಬೂನ್ ನೀವೀಗ ಇದೇ ವಿಷಯಗಳ ಬಗ್ಗೆ ಅಚ್ಚರಿ ಪಡುತ್ತಿರುವುದೇ? ವತಧಕೂನ ವಲಾ ತಬಕೂನ್ ನಗುತ್ತೀರಾ ಅಳುವುದಿಲ್ಲವೇ? ವಅಂತುಮ್ ಸಾಮಿದೂನ್ ಹಾಡಿ ನಲಿದು ಇವುಗಳನ್ನು ತಳ್ಳಿಹಾಕುತ್ತೀರಾ? ಫಸ್ಜುದೂಲಿಲ್ಲಾಹಿ ವಅಬುದೂ ಅಲ್ಲಾಹನ ಮುಂದೆ ಸಾಷ್ಟಾಂಗವೆರಗಿರಿ ಮತ್ತು ಅವನ ದಾಸ್ಯ ಕೈಗೊಳ್ಳಿರಿ. ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಂ ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಇಕ್ತರಬತಿಸ್ಸಾಅತು ವನ್ಶಕ್ಕಲ್ ಕಮರ್ ಲೋಕಾಂತ್ಯದ ಗಳಿಗೆ ಸನ್ನಿಹಿತವಾಯಿತು ಮತ್ತು ಚಂದ್ರನು ಹೋಳಾದನು. ವಯರೌ ಆಯತನ್ ಯುಅರಿದು ವಯಕೂಲು ಸಿಹ್ರುಂ ಮುಸ್ತಮಿರ್ ಆದರೆ ಯಾವ ನಿದರ್ಶನವನ್ನು ಕಂಡರೂ ಇವರು ವಿಮುಖರಾಗುತ್ತಾರೆ ಮತ್ತು ಇದೊಂದು ಪ್ರಚಲಿತ ಜಾದೂಗಾರಿಕೆ ಎನ್ನುತ್ತಾರೆ. ವಕದ್ದಬು ವತ್ತಬಉ ಅಹ್ವಾಅಹುಂ ವಕುಲ್ಲು ಅಮ್ರಿಂ ಮುಸ್ತಕಿದ್ ಇವರು ಇದನ್ನು ಸುಳ್ಳಾಗಿಸಿಬಿಟ್ಟರು ಮತ್ತು ತಮ್ಮ ಸ್ವೇಚ್ಛೆಗಳನ್ನೇ ಅನುಸರಿಸಿದರು. ಪ್ರತಿಯೊಂದು ಪ್ರಕರಣವು ಒಂದು ಪರಿಣಾಮಕ್ಕೆ ತಲುಪಿಯೇ ತೀರಬೇಕಾಗಿದೆ. ವಲಕದ್ ಜಾಅಹುಂ ಮಿನಲ್ ಅಂಬಾಇ ಮಾ ಫೀಹಿ ಮುಜ್ಜಜರ್ ವಿದ್ರೋಹದಿಂದ ತಡೆಯಬಲ್ಲಷ್ಟು ಪಾಠವುಳ್ಳ ಗತ ಜನಾಂಗಗಳ ವೃತ್ತಾಂತಗಳು ಇವರ ಮುಂದೆ ಬಂದಿವೆ. ಹಿಕ್ಮತುಂ ಬಾಲಿಗಹ್ ಫಮಾ ತುಗ್ನಿ ನುದುರ್ ಉಪದೇಶದ ಉದ್ದೇಶವನ್ನು ಸಂಪೂರ್ಣವಾಗಿ ಈಡೇರಿಸುವಂತಹ ಯುಕ್ತಿಯೂ ಅದರಲ್ಲಿದೆ, ಆದರೆ ಯಾವ ಎಚ್ಚರಿಕೆಯೂ ಇವರ ಮೇಲೆ ಪರಿಣಾಮ ಬೀರುವುದಿಲ್ಲ. ಫತವಲ್ಲ ಅನ್ಹುಂ ಯೌಮ ಯದ್ಉ ಅದ್-ದಾಇ ಇಲಾ ಶೈಇನ್ ನುಕುರ್ ಆದುದರಿಂದ ಸಂದೇಶವಾಹಕರೇ ಇವರಿಂದ ಮುಖ ತಿರುಗಿಸಿಕೊಳ್ಳಿರಿ, ಕೂಗುವಾತನು ಒಂದು ಅತ್ಯಂತ ಅಪ್ರಿಯ ವಸ್ತುವಿನ ಕಡೆಗೆ ಕೂಗುವಂದು. ಖುಶ್ಶಅನ್ ಅಬ್ಸಾರುಹುಂ ಯಖ್ರುಜೂನ ಮಿನಲ್ ಅಜ್ದಾಫಿ ಕಅನ್ನಹುಂ ಜರಾದುಂ ಮುಂತಶಿರ್ ಜನರು ಭಯಗ್ರಸ್ತ ದೃಷ್ಟಿಯೊಂದಿಗೆ ತಮ್ಮ ಸಮಾಧಿಗಳಿಂದ ಚದರಿದ ಮಿಡಿತಗಳಂತೆ ಹೊರಬರುವರು. ಮುಹ್ತಿಯೀನ ಇಲದ್ದಾಅ ಯಕೂಲುಲ್ ಕಾಫಿರೂನ ಹಾದಾ ಯೌಮುನ್ ಆಸಿರ್ ಕೂಗುವವನ ಕಡೆಗೆ ಧಾವಿಸುತ್ತಿರುವರು. ಭೂಲೋಕದಲ್ಲಿ ಅದನ್ನು ನಿಷೇಧಿಸುತ್ತಿದ್ದ ಅದೇ ಸತ್ಯ ನಿಷೇಧಿಗಳು ಅಂದು ಇದು ಕಠಿಣವಾದ ದಿನ ಎಂದು ಹೇಳುವರು. ಕದ್ದಬತ್ ಕಬ್ಲಹುಂ ಕೌಮ್ ನೂಹಿನ್ ಫಕದ್ದಬು ಅಬ್ದನಾ ವಕಾಲು ಮಜ್ನೂನು ವಜ್ದುಜಿರ್ ಇವರಿಗಿಂತ ಮುಂಚೆ ನೂಹರ ಜನಾಂಗವು ಸುಳ್ಳಾಗಿಸಿದೆ, ಅವರು ನಮ್ಮ ದಾಸನನ್ನು ಸುಳ್ಳುಗಾರನು ಎಂದರು, ಇವನು ಹುಚ್ಚನೆಂದರು ಮತ್ತು ನೂಹ್ ತೀವ್ರವಾಗಿ ಗದರಿಸಲ್ಪಟ್ಟರು. ತದಾ ರಬ್ಬಹು ಅನ್ನಿ ಮಗ್ಲೂಬುಂ ಫಂತಸಿರ್ ಕೊನೆಗೆ ಅವರು ನಾನು ಸೋತೆ, ಇನ್ನು ನೀನು ಇವರ ಮೇಲೆ ಪ್ರತೀಕಾರ ತೀರಿಸು ಎಂದು ತಮ್ಮ ಪ್ರಭುವನ್ನು ಪ್ರಾರ್ಥಿಸಿದರು. ಫತಹ್ನಾ ಅಬ್ವಾಬಸ್ ಸಮಾಇ ಬಿಮಾಇನ್ ಮುನ್ಹಮಿರ್ ಆಗ ನಾವು ಧಾರಾಕಾರ ಮಳೆಯಿಂದ ಆಕಾಶದ ದ್ವಾರಗಳನ್ನು ತೆರೆದು ಬಿಟ್ಟೆವು. ವಫಜ್ಜರ್ನಲ್ ಅರ್ದ ಉಯೂನಂ ಫಲ್ತಕಲ್ ಮಾಉ ಅಲಾ ಅಮ್ರಿನ್ ಕದ್ ಕುದಿರ್ ನೆಲವನ್ನು ಸೀಳಿ ಚಿಲುಮೆಗಳಾಗಿ ಮಾರ್ಪಡಿಸಿಬಿಟ್ಟೆವು ಮತ್ತು ಈ ನೀರೆಲ್ಲ ವಿಧಿಸಲ್ಪಟ್ಟಿದ್ದ ಆ ಕಾರ್ಯವನ್ನು ಪೂರ್ತಿಗೊಳಿಸಲಿಕ್ಕಾಗಿ ಸೇರಿಕೊಂಡಿತು. ವಹಮಲ್ನಾಹು ಅಲಾ ಜಾತಿ ಅಲ್ವಾಹಿನ್ ವದುಸುರ್. ನೂಹರನ್ನು ನಾವು ಹಲಗೆ ಹಾಗೂ ಮೊಳೆಗಳಿದ್ದ ವಸ್ತುವೊಂದರ ಮೇಲೆ ಸವಾರಿ ಮಾಡಿಸಿದೆವು. ತಜ್ರಿ ಬಿಅಯುನಿನಾ ಜಜಾಅನ್ ಲಿಮನ್ ಕಾನ ಕುಫಿರ್. ಅದು ನಮ್ಮ ಮೇಲ್ನೋಟದಲ್ಲಿ ಚಲಿಸುತ್ತಿತ್ತು. ಇದು ಅಪಮಾನಿಸಲ್ಪಟ್ಟ ವ್ಯಕ್ತಿಯ ಪರವಾಗಿ ಪ್ರತೀಕಾರವಾಗಿತ್ತು. ವಲಕದ್ ತರಕ್ನಾಹಾ ಆಯತನ್ ಫಹಲ್ ಮಿನ್ ಮುದ್ದಕಿರ್. ಆ ನಾವೆಯನ್ನು ನಾವು ಒಂದು ನಿದರ್ಶನವಾಗಿ ಉಳಿಸಿದೆವು, ಇದರಿಂದ ಉಪದೇಶ ಪಡೆಯುವವರು ಯಾರಾದರೂ ಇದ್ದಾರೆಯೇ? ಫಕೈಫ ಕಾನ ಅಜಾಬಿ ವನುದುರ್. ನೋಡಿರಿ, ಹೇಗಿತ್ತು ನನ್ನ ಶಿಕ್ಷೆ ಮತ್ತು ಹೇಗಿದ್ದುವು ನನ್ನ ಎಚ್ಚರಿಕೆಗಳು. ವಲಕದ್ ಯಸ್ಸರ್ನಲ್ ಖುರ್ಆನ ಲಿಲ್ಜಿಕ್ರಿ ಫಹಲ್ ಮಿನ್ ಮುದ್ದಕಿರ್. ನಾವು ಈ ಖುರ್ಆನನ್ನು ಉಪದೇಶಕ್ಕಾಗಿ ಸುಲಭ ಸಾಧನವಾಗಿ ಮಾಡಿರುವೆವು, ಉಪದೇಶ ಪಡೆಯುವವರು ಯಾರಾದರೂ ಇದ್ದಾರೆಯೇ? ಕದ್ದಬತ್ ಆದುಂ ಫಕೈಫ ಕಾನ ಅಜಾಬಿ ವನುದುರ್. ಆದ್ ಜನಾಂಗದವರು ಧಿಕ್ಕರಿಸಿದರು, ನೋಡಿರಿ ಆಗ ಹೇಗಿತ್ತು ನನ್ನ ಶಿಕ್ಷೆ ಮತ್ತು ಹೇಗಿದ್ದುವು ನನ್ನ ಎಚ್ಚರಿಕೆಗಳು. ಇನ್ನ ಅರ್ಸಲ್ನಾ ಅಲೈಹಿಂ ರೀಹಾ ಸರ್ಸರಾ ಫೀ ಯೌಮಿ ನಹ್ಸಿನ್ ಮುಸ್ತಮಿರ್. ನಾವು ಒಂದು ನಿರಂತರ ಅಶುಭದ ದಿನ ಅವರ ಮೇಲೆ ತೀವ್ರವಾದ ಬಿರುಗಾಳಿಯನ್ನು ಕಳುಹಿಸಿದೆವು. ತನ್ಸಿಯುನ್ನಾಸ ಕಅನ್ನಹುಂ ಅಅಜಾಜು ನಖ್ಲಿಂ ಮುನ್ಕಾಇದ್. ಬೇರು ಸಹಿತ ಕಿತ್ತು ಬೀಳುವ ಖರ್ಜೂರದ ಕಾಂಡಗಳಂತೆ ಅದು ಜನರನ್ನು ಎತ್ತಿ ಎತ್ತಿ ಎಸೆಯುತ್ತಿತ್ತು. ಫಕೈಫ ಕಾನ ಅಜಾಬಿ ವನುದುರ್. ಆದುದರಿಂದ ನೋಡಿರಿ ಹೇಗಿತ್ತು ನನ್ನ ಶಿಕ್ಷೆ ಮತ್ತು ಹೇಗಿದ್ದುವು ನನ್ನ ಎಚ್ಚರಿಕೆಗಳು. ವಲಕದ್ ಯಸ್ಸರ್ನಲ್ ಖುರ್ಆನ ಲಿದ್ದಿಕ್ರಿ ಫಹಲ್ ಮಿನ್ ಮುದ್ದಕಿರ್. ನಾವು ಈ ಖುರ್ಆನನ್ನು ಉಪದೇಶಕ್ಕಾಗಿ ಸುಲಭ ಸಾಧನವಾಗಿ ಮಾಡಿರುವೆವು, ಉಪದೇಶ ಪಡೆಯುವವರು ಯಾರಾದರೂ ಇದ್ದಾರೆಯೇ? ಕದ್ದಬತ್ ಸಮೂದು ಬಿನ್ ನುದುರ್. ಸಮೂದ್ ಜನಾಂಗದವರು ಎಚ್ಚರಿಕೆಗಳನ್ನು ತಿರಸ್ಕರಿಸಿದರು. ಫಕಾಲು ಅಬಶರಂ ಮಿನ್ನ ವಾಹಿದನ್ ನತ್ತಬಿಉ ಇನ್ನ ಇದಲ್ ಲಫೀ ಧಲಾಲಿನ್ ವಸುರ್. ಮತ್ತು ಹೀಗೆ ಹೇಳತೊಡಗಿದರು, ನಮ್ಮಲ್ಲೇ ಇರುವಂತಹ ಒಬ್ಬ ವ್ಯಕ್ತಿ, ನಾವು ಅವನನ್ನು ಹಿಂಬಾಲಿಸಬೇಕೆ? ಅವನ ಅನುಸರಣೆಯನ್ನು ಸ್ವೀಕರಿಸಿಕೊಂಡವೆಂದರೆ ನಾವು ದಾರಿಗಟ್ಟಿದ್ದೇವೆ ಹಾಗೂ ತಿಳಿಗೇಡಿಗಳಾಗಿದ್ದೇವೆಂದೇ ಅರ್ಥ. ಉಲ್ಕಿಯ ಜಿಕ್ರು ಅಲೈಹಿ ಮಿನ್ ಬೈನಿನಾ ಬಲ್ ಹುವ ಕದ್ದಾಬುನ್ ಅಶಿರ್. ನಮ್ಮ ನಡುವೆ ದಿವ್ಯ ಬೋಧನೆ ಇಳಿಸಲ್ಪಡಲು ಇವನೊಬ್ಬನೇ ಇದ್ದುದೇ? ವಾಸ್ತವದಲ್ಲಿ ಇವನು ಮಹಾ ಸುಳ್ಳುಗಾರ ಮತ್ತು ದುರಹಂಕಾರಿ ಆಗಿದ್ದಾನೆ. ನಾವು ನಮ್ಮ ಸಂದೇಶವಾಹಕನೊಡನೆ ಹೀಗೆ ಹೇಳಿದೆವು, ಯಾರು ಮಹಾ ಸುಳ್ಳುಗಾರ ಹಾಗೂ ದುರಹಂಕಾರಿ ಎಂದು ನಾಳೆಯೇ ಇವರಿಗೆ ತಿಳಿಯಲಿದೆ. ಇನ್ನ ಮುರ್ಸಿಲುನ್ನಾಕತಿ ಫಿತ್ನತನ್ ಲಹುಂ ಫರ್ತಕಿಬುಹುಂ ವಸ್ತಬಿರ್. ನಾವು ಒಂದು ಒಂಟೆಯನ್ನು ಇವರ ಪಾಲಿಗೆ ಪರೀಕ್ಷೆಯಾಗಿ ಕಳುಹಿಸುತ್ತಿದ್ದೇವೆ, ಇನ್ನು ಇವರ ಅಂತಿಮ ಪರಿಣಾಮವೇನಾಗುತ್ತದೆ ಎಂದು ತುಸು ತಾಳ್ಮೆಯಿಂದ ನೋಡಿರಿ. ವನಬ್ಬಿಹುಂ ಅನ್ನಲ್ ಮಾ ಕಿಸ್ಮತುಂ ಬೈನಹುಂ ಕುಲ್ಲು ಶಿರ್ಬಿಂ ಮುಹ್ತದರ್. ನೀರನ್ನು ಇವರ ಮತ್ತು ಒಂಟೆಯ ನಡುವೆ ಹಂಚಲಾಗುವುದೆಂದು, ಪ್ರತಿಯೊಬ್ಬನು ತನ್ನ ಸರದಿಯ ದಿನ ನೀರಿಗೆ ಬರಬೇಕೆಂದು ಇವರಿಗೆ ಸೂಚನೆ ಕೊಟ್ಟು ಬಿಡಿರಿ. ತನಾದೌ ಸಾಹಿಬಹುಂ ಫತಆಫಾ ಫಅಕರ್. ಕೊನೆಗೆ ಅವರು ತಮ್ಮ ವ್ಯಕ್ತಿಯನ್ನು ಕೂಗಿ ಕರೆದರು, ಅವನು ಈ ಕಾರ್ಯದ ಹೊಣೆ ಹೊತ್ತನು ಮತ್ತು ಒಂಟೆಯನ್ನು ಕೊಂದು ಹಾಕಿದನು. ಫಕೈಫ ಕಾನ ಅಜಾಬಿ ವನುದುರ್. ಅನಂತರ ನೋಡಿರಿ ಹೇಗಿತ್ತು ನನ್ನ ಶಿಕ್ಷೆ ಮತ್ತು ಹೇಗಿದ್ದುವು ನನ್ನ ಎಚ್ಚರಿಕೆಗಳು. ಇನ್ನ ಅರ್ಸಲ್ನ ಅಲೈಹಿಂ ಸೈಹತನ್ ವಾಹಿದತನ್ ಫಕಾನು ಕಹಶೀಮಿಲ್ ಮುಹ್ತದಿರ್. ನಾವು ಅವರ ಮೇಲೆ ಒಂದೇ ಘನ ಸ್ಫೋಟವನ್ನು ಕಳುಹಿಸಿದೆವು ಮತ್ತು ಅವರು ಹಟ್ಟಿಯವರು ತುಳಿದ ಕಸದಂತೆ ಹೊಟ್ಟಾಗಿ ಬಿಟ್ಟರು. ವಲಕದ್ ಯಸ್ಸರ್ನಲ್ ಖುರ್ಆನ ಲಿದ್ದಿಕ್ರಿ ಫಹಲ್ ಮಿನ್ ಮುದ್ದಕಿರ್. ನಾವು ಈ ಖುರ್ಆನನ್ನು ಉಪದೇಶಕ್ಕಾಗಿ ಸುಲಭ ಸಾಧನವಾಗಿ ಮಾಡಿರುವೆವು, ಉಪದೇಶ ಪಡೆಯುವವರು ಯಾರಾದರೂ ಇದ್ದಾರೆಯೇ? ಕದ್ದಬತ್ ಕೌಮು ಲೂತಿನ್ ಬಿನ್ ನುದುರ್. ಲೂತರ ಜನಾಂಗವು ಎಚ್ಚರಿಕೆಗಳನ್ನು ತಿರಸ್ಕರಿಸಿತು. ಇನ್ನ ಅರ್ಸಲ್ನಾ ಅಲೈಹಿಂ ಹಾಸಿಬನ್ ಇಲ್ಲಾ ಆಲ ಲೂತ್ ನಜ್ಜೈನಾಹುಂ ಬಿಸಹರ್. ಮತ್ತು ನಾವು ಅವರ ಮೇಲೆ ಕಲ್ಲಿನ ಮಳೆಗರಿಯುವಂತಹ ಬಿರುಗಾಳಿಯನ್ನು ಕಳುಹಿಸಿದೆವು. ಲೂತರ ಮನೆಯವರು ಮಾತ್ರ ಅದರಿಂದ ರಕ್ಷಿತರಾದರು. ಅವರನ್ನು ನಾವು ನಮ್ಮ ಅನುಗ್ರಹದಿಂದ ರಾತ್ರಿಯ ಅಂತಿಮ ಜಾವದಲ್ಲಿ ಪಾರುಗೊಳಿಸಿದೆವು. ನಿಅಮತಂ ಮಿನ್ ಇಂದಿನ ಕದಾಲಿಕ ನಜ್ಜಿ ಮನ್ ಶಕರ್. ಕೃತಜ್ಞನಾಗಿರುವಾತನಿಗೆ ನಾವು ಈ ರೀತಿ ಪ್ರತಿಫಲ ನೀಡುತ್ತೇವೆ. ವಲಕದ್ ಅಂಜರಹುಂ ಬತ್ಶತನಾ ಫತಮರೌ ಬಿನ್ ನುದುರ್. ಲೂತರು ತಮ್ಮ ಜನಾಂಗದವರಿಗೆ ನಮ್ಮ ಹಿಡಿತದ ಕುರಿತು ಎಚ್ಚರಿಕೆ ನೀಡಿದ್ದರು, ಆದರೆ ಅವರು ಎಲ್ಲ ಎಚ್ಚರಿಕೆಗಳ ಬಗೆಗೆ ಸಂಶಯ ತಾಳಿ ಮಾತುಗಳಲ್ಲಿ ಹಾರಿಸಿ ಬಿಡುತ್ತಿದ್ದರು. ವಲಕದ್ ರಾವದೂಹು ಅನ್ ಧೈಫಿಹಿ ಫತಮಸ್ನಾ ಅಯುನಹುಂ ಫದೂಕು ಅಜಾಬಿ ವನುದುರ್. ಮಾತ್ರವಲ್ಲದೆ ಅವರು ಲೂತರನ್ನು ತಮ್ಮ ಅತಿಥಿಗಳನ್ನು ರಕ್ಷಿಸದಂತೆ ತಡೆಯಲು ಪ್ರಯತ್ನಿಸಿದರು. ಕೊನೆಗೆ ಇನ್ನು ನಮ್ಮ ಯಾತನೆಯ ಮತ್ತು ಎಚ್ಚರಿಕೆಗಳ ಸವಿಯನ್ನು ಉಣ್ಣಿರೆಂದು ನಾವು ಅವರ ಕಣ್ಣುಗಳನ್ನು ಕುರುಡಾಗಿಸಿ ಬಿಟ್ಟೆವು. ವಲಕದ್ ಸಬ್ಬಹಹುಂ ಬುಕ್ರತನ್ ಅಜಾಬುಂ ಮುಸ್ತಕಿರ್. ಪ್ರಾತಃ ಕಾಲದಲ್ಲೇ ಒಂದು ಸ್ಥಿರ ಯಾತನೆಯು ಅವರನ್ನು ಆವರಿಸಿತು. ಫದೂಕು ಅಜಾಬಿ ವನುದುರ್. ಇನ್ನು ನನ್ನ ಯಾತನೆಯ ಮತ್ತು ನನ್ನ ಎಚ್ಚರಿಕೆಗಳ ರುಚಿಯನ್ನು ಸವಿಯಿರಿ. ವಲಕದ್ ಯಸ್ಸರ್ನಲ್ ಖುರ್ಆನ ಲಿದ್ದಿಕ್ರಿ ಫಹಲ್ ಮಿನ್ ಮುದ್ದಕಿರ್. ನಾವು ಈ ಖುರ್ಆನ್ ಅನ್ನು ಉಪದೇಶಕ್ಕಾಗಿ ಸುಲಭ ಸಾಧನವಾಗಿ ಮಾಡಿರುವೆವು. ಉಪದೇಶ ಪಡೆಯುವವರು ಯಾರಾದರೂ ಇದ್ದಾರೆಯೇ? ವಲಕದ್ ಜಾಅ ಫಿರ್ಔನನ್ ನುದುರ್. ಫಿರ್ಔನನ ಮನೆತನದ ಬಳಿಗೂ ಎಚ್ಚರಿಕೆಗಳು ಬಂದಿದ್ದು. ಕಜ್ಜಬು ಬಿಆಯಾತಿನ ಕುಲ್ಲಿಹಾ ಫಅಖದ್ನಾಹುಂ ಅಖದ ಅಜೀಜಿನ್ ಮುಕ್ತದಿರ್. ಆದರೆ ಅವರು ನಮ್ಮ ಎಲ್ಲ ನಿದರ್ಶನಗಳನ್ನು ತಿರಸ್ಕರಿಸಿ ಬಿಟ್ಟರು. ಕೊನೆಗೆ ನಾವು ಅವರನ್ನು ಹಿಡಿದೆವು, ಪ್ರಚಂಡ ಸಾಮರ್ಥ್ಯವುಳ್ಳವನೊಬ್ಬನು ಹಿಡಿಯುವಂತೆ. ಅಕುಫ್ಫಾರುಕುಂ ಖೈರುಂ ಮಿನ್ ಉಲಾಯಿಕುಂ ಅಮ್ ಲಕುಂ ಬರಾಅತುಂ ಫಿಜ್ಜುಬುರ್. ನಿಮ್ಮ ಸತ್ಯ ನಿಷೇಧಿಗಳು ಅವರಿಗಿಂತ ಉತ್ತಮರೇ, ಅಥವಾ ದಿವ್ಯ ಗ್ರಂಥಗಳಲ್ಲಿ ನಿಮಗಾಗಿ ಕ್ಷಮೆ ಲಿಖಿತವಾಗಿದೆಯೇ? ಅಮ್ ಯಕೂಲೂನ ನಹ್ನು ಜಮೀಉಂ ಮುಂತಸಿರ್. ಅಥವಾ ಇವರು ನಾವು ಒಂದು ಪ್ರಬಲ ಪಂಗಡವಾಗಿದ್ದು ನಮ್ಮನ್ನು ರಕ್ಷಿಸಿಕೊಳ್ಳಬಲ್ಲವೆಂದು ಹೇಳುತ್ತಿರುವರೆ? ಸದ್ಯದಲ್ಲೇ ಈ ಪಂಗಡವು ಸೋತು ಹೋಗುವುದು ಮತ್ತು ಇವರೆಲ್ಲರೂ ಬೆನ್ನು ತಿರುಗಿಸಿ ಓಡಿ ಹೋಗುವರು. ನಿಜವಾಗಿ ಇವರ ವಿಚಾರಣೆಗೆಂದು ವಾಗ್ದಾನ ಮಾಡಲಾಗಿರುವ ನೈಜ ಸಮಯವು ಪುನರುತ್ಥಾನ ದಿನವಾಗಿದೆ. ಅದು ಭಾರಿ ವಿಪತ್ತಿನ ಮತ್ತು ಅತ್ಯಂತ ಕಹಿಯಾದ ಗಳಿಗೆಯಾಗಿದೆ. ಇನ್ನಲ್ ಮುಜ್ರಿಮೀನ ಫೀ ಧಲಾಲಿ ವಸುಅರ್. ಈ ಅಪರಾಧಿಗಳು ವಾಸ್ತವದಲ್ಲಿ ಅಪಗ್ರಹಿಕೆಗೆ ಒಳಗಾಗಿದ್ದಾರೆ ಮತ್ತು ಇವರ ಬುದ್ಧಿ ಕೆಟ್ಟಿದೆ. ಯೌಮ ಯುಸ್ಹಬೂನ ಫಿನ್ ನಾರಿ ಅಲಾ ವುಜೂಹಿಹಿಂ ಝೂಕು ಮಸ್ಸ ಸಖರ್. ಇವರು ಅಧೋಮುಖಿಗಳಾಗಿ ನರಕಾಗ್ನಿಯಲ್ಲಿ ಎಳೆಯಲ್ಪಡುವ ದಿನ ಅವರೊಡನೆ ಈಗ ನರಕದ ಜ್ವಾಲೆಯ ರುಚಿಯನ್ನು ಸವಿಯಿರಿ ಎನ್ನಲಾಗುವುದು. ನಾವು ಪ್ರತಿಯೊಂದು ವಸ್ತುವನ್ನು ಒಂದು ವಿಧಿ ನಿಯಮಕ್ಕನುಸಾರ ಸೃಷ್ಟಿಸಿರುವೆವು. ನಮ್ಮ ಆಜ್ಞೆಯು ಕೇವಲ ಒಂದೇ ಆಜ್ಞೆಯಾಗಿರುತ್ತದೆ ಮತ್ತು ರೆಪ್ಪೆ ಬೆಡೆಯುವುದರೊಳಗೆ ಅದು ಕಾರ್ಯಗತವಾಗಿ ಬಿಡುತ್ತದೆ. ವಲಕದ್ ಅಹ್ಲಕ್ನಾ ಅಶ್ಯಾಅಕುಂ ಫಹಲ್ ಮಿನ್ ಮುದ್ದಕಿರ್. ನಿಮ್ಮಂತಹ ಅನೇಕರನ್ನು ನಾವು ನಾಶಗೊಳಿಸಿರುತ್ತೇವೆ, ಹೀಗಿರುತ್ತಾ ಉಪದೇಶ ಪಡೆಯುವವರು ಯಾರಾದರೂ ಇದ್ದಾರೆಯೇ? ವಕುಲ್ಲು ಶೈಇನ್ ಫಅಲೂಹು ಫಿಜ್ಜುಬುರ್. ಇವರು ಮಾಡಿರುವುದೆಲ್ಲವೂ ದಾಖಲೆಗಳಲ್ಲಿ ಉಲ್ಲೇಖಿತವಿದೆ. ವಕುಲ್ಲು ಸಗೀರಿನ್ ವಕಬೀರಿನ್ ಮುಸ್ತಫರ್. ಚಿಕ್ಕದು ದೊಡ್ಡದು ಪ್ರತಿಯೊಂದು ವಿಷಯವೂ ಲಿಖಿತವಾಗಿ ಇದೆ. ಇನ್ನಲ್ ಮುತ್ತಕೀನ ಫೀ ಜನ್ನಾತಿನ್ ವನಹರ್. ಆಜ್ಞೋಲ್ಲಂಘನೆಯಿಂದ ದೂರವಿರುವವರು ಖಂಡಿತವಾಗಿಯೂ ಸ್ವರ್ಗೋದ್ಯಾನಗಳಲ್ಲಿ ಮತ್ತು ಕಾಲುವೆಗಳಲ್ಲಿ ಇರುವರು. ಫೀ ಮಕ್ಅದಿ ಸಿದ್ಕಿನ್ ಇಂದ ಮಲೀಕಿನ್ ಮುಕ್ತದಿರ್. ಅದು ನೈಜ ಗೌರವದ ಸ್ಥಾನ, ಅದು ಅಧಿಕಾರ ಸಂಪನ್ನ ಸಾಮ್ರಾಟನ ಬಳಿಯಲ್ಲೇ ಇದೆ. ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಂ. ಪರಮದಯಾಮಯನು ಕರುಣಾನಿಧಿಯುವಾದ ಅಲ್ಲಾಹನ ನಾಮದಿಂದ. ಅರ್ರಹ್ಮಾನ್. ರಹ್ಮಾನನು ಪರಮದಯಾಮಯನು. ಅಲ್ಲಮಲ್ ಖುರ್ಆನ್. ಈ ಖುರ್ಆನನ್ನು ಕಲಿಸಿರುವನು.

ವಜನ ಜನ್ನತೈನಿ ದಾನ್. ಸ್ವರ್ಗದ ನಿವಾಸಿಗಳು ದಪ್ಪಗಿನ ರೇಷ್ಮೆಯ ಒಳ ಕವಚವಿರುವ ಹಾಸುಗಳ ಮೇಲೆ ದಿಂಬಿಗೊರಗಿ ಕುಳಿತಿರುವರು, ಮತ್ತು ಉದ್ಯಾನದ ಗೆಲ್ಲುಗಳು ಫಲಭಾರದಿಂದ ಬಾಗುತ್ತಿರುವು. ನಿಮ್ಮ ಪ್ರಭುವಿನ ಯಾವ ಯಾವ ಕೊಡುಗೆಗಳನ್ನು ನೀವು ಸುಳ್ಳಾಗಿಸುವಿರಿ? لم يطمثهن إنس قبلهم ولا جان. ಈ ಅನುಗ್ರಹಗಳ ಮಧ್ಯೆ ಈ ಸ್ವರ್ಗ ನಿವಾಸಿಗಳಿಗಿಂತ ಮುಂಚೆ ಯಾವ ಮಾನವನಾಗಲಿ ಯಕ್ಷ ಆಗಲಿ ಎಂದೂ ಸ್ಪರ್ಶಿಸಿರದಂತಹ ಲಜ್ಜಾಪೂರ್ಣ ನಯನೀಯರಿರುವರು. ನಿಮ್ಮ ಪ್ರಭುವಿನ ಯಾವ ಯಾವ ಪುರಸ್ಕಾರಗಳನ್ನು ನೀವು ಸುಳ್ಳಾಗಿಸುವಿರಿ? ವಜ್ರ ಮತ್ತು ಮುತ್ತುಗಳಂತೆ ಸೌಂದರ್ಯವುಳ್ಳವರು. ನಿಮ್ಮ ಪ್ರಭುವಿನ ಯಾವ ಯಾವ ಕೊಡುಗೆಗಳನ್ನು ನೀವು ಸುಳ್ಳಾಗಿಸಿ هل جزاء الاحسان الا الاحسان ولتنا ಪ್ರತಿಫಲ ಒಳಿತಲ್ಲದೆ ಇನ್ನೇನು. فبأي آلاء ربكما تكذبان ಯಕ್ಷಗಳೇ ಮತ್ತು ಮಾನವರೇ, ನೀವಿನ್ನು ನಿಮ್ಮ ಪ್ರಭುವಿನ ಯಾವ ಯಾವ ಸ್ತುತ್ಯ ಗುಣಗಳನ್ನು ಸುಳ್ಳಾಗಿಸುವಿರಿ? ಈ ಎರಡು ಉದ್ಯಾನಗಳಲ್ಲದೆ ಇನ್ನೂ ಎರಡು ಉದ್ಯಾನಗಳಿರುವು. ನಿಮ್ಮ ಪ್ರಭುವಿನ ಯಾವ ಯಾವ ಕೊಡುಗೆಗಳನ್ನು ನೀವು ಸುಳ್ಳಾಗಿಸುವಿರಿ? ದಟ್ಟವಾದ ಸಂಪನ್ನ ಹಸಿರು ಉದ್ಯಾನಗಳು. فبأي آلاء ربكما تكذبان ನಿಮ್ಮ ಪ್ರಭುವಿನ ಯಾವ ಯಾವ ಕೊಡುಗೆಗಳನ್ನು ನೀವು ಸುಳ್ಳಾಗಿಸುವಿರಿ? فيهما عينان نضاختان ಎರಡು ಉದ್ಯಾನಗಳಲ್ಲಿ ಎರಡು ಚಿಲುಮೆಗಳು ಕಾರಂಜಿಗಳಂತೆ ಉಕ್ಕುತ್ತಿರುವು. فبأي آلاء ربكما تكذبان ನಿಮ್ಮ ಪ್ರಭುವಿನ ಯಾವ ಯಾವ ಕೊಡುಗೆಗಳನ್ನು ನೀವು ಸುಳ್ಳಾಗಿಸುವಿರಿ? فيهما فاكهة ونخل ورمان ಅವೆರಡರಲ್ಲೂ ಧಾರಾಳ ಫಲಗಳು, ಖರ್ಜೂರಗಳು, ದಾಳಿಂಬೆಗಳು ಇರುವು. فبأي آلاء ربكما تكذبان ನಿಮ್ಮ ಪ್ರಭುವಿನ ಯಾವ ಯಾವ ಕೊಡುಗೆಗಳನ್ನು ನೀವು ಸುಳ್ಳಾಗಿಸುವಿರಿ? ಫೀಹಿನ್ನ ಖೈರಾತುನ್ ಹಿಸಾನ್ ಈ ಅನುಗ್ರಹಗಳ ನಡುವೆ ಸುಶೀಲೆಯರು ಸುಂದರಿಯರೂ ಆದ ಪತ್ನಿಯರಿದ್ದಾರೆ. ಫಬಿಅಯ್ಯಿ ಆಲಾಇ ರಬ್ಬಿಕುಮಾ ತುಕದ್ದಿಬಾನ್ ನಿಮ್ಮ ಪ್ರಭುವಿನ ಯಾವ ಯಾವ ಕೊಡುಗೆಗಳನ್ನು ನೀವು ಸುಳ್ಳಾಗಿಸುವಿರಿ? ಮಕ್ಸೂರಾತುನ್ ಫಿಲ್ ಖಿಯಾನ್ ಡೇರೆಗಳಲ್ಲಿ ತಂಗಿಸಲಾಗಿರುವ ಅಪ್ಸರೆಯರಿರುವರು. فَبِأَيِّ آلَاءِ رَبِّكُمَا تُكَذِّبَانِ ನಿಮ್ಮ ಪ್ರಭುವಿನ ಯಾವ ಯಾವ ಕೊಡುಗೆಗಳನ್ನು ನೀವು ಸುಳ್ಳಾಗಿಸುವಿರಿ? لَمْ يَطْمِثْهُنَّ إِنْسٌ قَبْلَهُمْ وَلَا جَانّ ಈ ಸ್ವರ್ಗವಾಸಿಗಳಿಗಿಂತ ಮುಂಚೆ ಯಾವ ಮಾನವನಾಗಲಿ ಯಕ್ಷ ಆಗಲಿ ಅವರನ್ನು ಎಂದೂ ಸ್ಪರ್ಶಿಸಿರಲಾರರು. فبأي آلاء ربكما تكذبان ನಿಮ್ಮ ಪ್ರಭುವಿನ ಯಾವ ಯಾವ ಕೊಡುಗೆಗಳನ್ನು ನೀವು ಸುಳ್ಳಾಗಿಸುವಿರಿ? ಮುತ್ತಕಿಯೀನ ಅಲಾ ರಫ್ರಫಿನ್ ಖುದ್ರಿನ್ ವಅಬ್ಕರಿಯಿನ್ ಹಿಸಾನ್ ಆ ಸ್ವರ್ಗವಾಸಿಗಳು ಹಸಿರು ರತ್ನಗಂಬಳಿಗಳ ಹಾಗೂ ನುಣುಪಾದ ಅಮೂಲ್ಯ ಹಾಸುಗಳ ಮೇಲೆ ದಿಂಬಿಗೊರಗಿ ಕುಳಿತಿರುವರು. فبأي آلاء ربكما تكذبان ನಿಮ್ಮ ಪ್ರಭುವಿನ ಯಾವ ಯಾವ ಕೊಡುಗೆಗಳನ್ನು ನೀವು ಸುಳ್ಳಾಗಿಸುವಿರಿ? تبارك اسم ربك ذي الجلال والإكرام ತೇಜೋಮಯನು ಔದಾರ್ಯಪೂರ್ಣನೂ ಆಗಿರುವ ನಿನ್ನ ಪ್ರಭುವಿನ ನಾಮವು ಮಂಗಳಮಯವಾಗಿದೆ. بسم الله الرحمن الرحيم ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. إذا وقعت الواقعة ಸಂಭವಿಸಲಿರುವ ಆ ಘಟನೆ ಸಂಭವಿಸಿದಾಗ. ليس لوقعتها كاذبة ಅದರ ಸಂಭವವನ್ನು ಸುಳ್ಳಾಗಿಸುವವನಾರೂ ಇರಲಾರನು. خافضة الرافعة ಅದು ಬುಡಮೇಲುಗೊಳಿಸಿ ಬಿಡುವಂತಹ ವಿಪತ್ತಾಗಿರುವುದು. ಇದಾ ರುಜ್ಜತಿಲ್ ಅರ್ಧು ರಜ್ಜೌ ವಬುಸ್ಸತಿಲ್ ಜಿಬಾಲು ಬಸ್ಸ ಫಕಾನತ್ ಹಬಾ ಮುನ್ಬಸ್ಸ. ಆಗ ಭೂಮಿಯು ಹಠಾತ್ತನೆ ನಡುಗಿಸಲ್ಪಡುವುದು ಮತ್ತು ಪರ್ವತಗಳನ್ನು ಚೂರು ಚೂರು ಮಾಡಿಬಿಡಲಾಗುವುದು, ಅವು ಹಬ್ಬಿದ ಧೂಳಾಗಿ ಬಿಡುವು. ವಕುಂತುಮ್ ಅಜ್ವಾಜನ್ ಥಲಾಥ. ಆಗ ನೀವು ಮೂರು ಗುಂಪುಗಳಾಗಿ ವಿಂಗಡಿಸಲ್ಪಡುವಿರಿ. ಅಸ್ಹಾಬುಲ್ ಮೈಮನತಿ ಮಾ ಅಸ್ಹಾಬುಲ್ ಮೈಮನ. ಬಲಗಡೆಯವರು ಬಲಗಡೆಯವರ ಸೌಭಾಗ್ಯದ ಕುರಿತು ಹೇಳುವುದೇನು? ವಅಸ್ಹಾಬುಲ್ ಮಶ್ಅಮತಿ ಮಾ ಅಸ್ಹಾಬುಲ್ ಮಶ್ಅಮ. ಮತ್ತು ಎಡಗಡೆಯವರು ಎಡಗಡೆಯವರ ದುರದೃಷ್ಟದ ಕುರಿತು ವರ್ಣಿಸುವುದೇನು? ವಸ್ಸಾಬಿಕೂನ ಸಾಬಿಕೂನ್. ಅಗ್ರಗಣ್ಯರಂತೂ ಅಗ್ರಗಣ್ಯರೇ ಆಗಿರುತ್ತಾರೆ. ಉಲಾಯಿಕಲ್ ಮುಕರ್ರಬೂನ್. ನಿಕಟವರ್ತಿಗಳು ಅವರೇ ತಾನೆ. ಫೀ ಜನ್ನತಿನ್ ನಯೀಮ್. ಸಂಪತ್ ಸಮೃದ್ಧ ಸ್ವರ್ಗೋದ್ಯಾನಗಳಲ್ಲಿ ವಾಸಿಸುವರು. ಥುಲ್ಲತುಂ ಮಿನಲ್ ಅವ್ವಲೀನ ವಕಲೀಲುಂ ಮಿನಲ್ ಆಖಿರೀನ್. ಹಿಂದಿನವರಲ್ಲಿ ಅನೇಕರಿರುವರು, ಮುಂದಿನವರಲ್ಲಿ ಕಡಿಮೆ ಇರುವರು. على سرر موضونة متكئين عليها متقابلين. ರತ್ನಕಚಿತ ಪೀಠಗಳ ಮೇಲೆ ದಿಂಬುಗಳಿಗೆ ಒರಗಿ ಎದುರು ಬದುರಾಗಿ ಕುಳಿತುಕೊಳ್ಳುವರು. يطوف عليهم ولدان مخلدون. ಅವರ ಕೂಟಗಳಲ್ಲಿ ಚಿರಬಾಲಕರು ಓಡಾಡುತ್ತಿರುವರು. بأكواب وأباريق وكأس من معين. ಸುರಾಭರಿತ ಲೋಟೆಗಳನ್ನು ಹೂಜೆಗಳನ್ನು ಮತ್ತು ಪಾನಪಾತ್ರೆಗಳನ್ನೆತ್ತಿಕೊಂಡು. ಲಾ ಯುಸದ್ದಉನ ಅನ್ಹಾ ವಲಾ ಯುನ್ಜಿಫೂನ್. ಅದನ್ನು ಕುಡಿದಾಗ ಅವರ ತಲೆ ತಿರುಗಲಾರದು ಮತ್ತು ಅವರ ಬುದ್ಧಿಯು ಮಂಕಾಗಲಾರದು. ವಫಾಕಿಹತಿನ್ ಮಿಮ್ಮಾ ಯತಖಯ್ಯರೂನ್. ಆ ಬಾಲಕರು ಅವರ ಮುಂದೆ ತರತರದ ಹಣ್ಣು ಹಂಪಲುಗಳನ್ನು ಅವರಿಗೆ ಇಷ್ಟವಿದ್ದುದನ್ನು ಆಯ್ದುಕೊಳ್ಳಲಿಕ್ಕಾಗಿ ತಂದಿರಿಸುವರು. ವಲಹ್ಮಿ ಟೈರಿನ್ ಮಿಮ್ಮಾ ಯಷ್ಟಹೂನ್. ಅವರು ತಮಗೆ ಇಷ್ಟ ಬಂದುದನ್ನು ಉಪಯೋಗಿಸಿಕೊಳ್ಳುವಂತೆ ಪಕ್ಷಿಗಳ ಮಾಂಸವನ್ನು ಮುಂದಿರಿಸಲಾಗುವುದು. ವಹೂರುನ್ ಈನೂನ್ ಕಅಮ್ಸಾಲಿಲ್ ಲುಲುಇಲ್ ಮಕ್ನೂನ್. ಅವರಿಗಾಗಿ ಸುಂದರ ನಯನೆಯರಾದ ಅಪ್ಸರೆಯರಿರುವರು. ಅವರು ಬಚ್ಚಿಡಲಾದ ಮುತ್ತುಗಳು ಎಂಬಂತೆ ಸುಂದರಿಯಾಗಿರುವರು. ಇವೆಲ್ಲ ಅವರು ಭೂಲೋಕದಲ್ಲಿ ಮಾಡುತ್ತಿದ್ದ ಸತ್ಕರ್ಮಗಳ ಪ್ರತಿಫಲದ ರೂಪದಲ್ಲಿ ಅವರಿಗೆ ಸಿಗುವುದು. ಅಲ್ಲಿ ಅವರು ಯಾವುದೇ ನಿರರ್ಥಕ ಅಥವಾ ಪಾಪದ ಮಾತನ್ನು ಕೇಳಲಾರರು. ಇಲ್ಲ ಕೀಲ ಸಲಾಮ ಸಲಾಮ. ಪ್ರತಿಯೊಂದು ಮಾತು ಸರಿಯಾದ ಮಾತೇ ಆಗಿರುವುದು. ವಅಸ್ಹಾಬುಲ್ ಯಮೀನ್ ಮಾ ಅಸ್ಹಾಬುಲ್ ಯಮೀನ್. ಇನ್ನು ಬಲಗಡೆಯವರು ಬಲಗಡೆಯವರ ಸೌಭಾಗ್ಯದ ಕುರಿತು ಹೇಳುವುದೇನು? ಫೀ ಸಿದ್ರಿನ್ ಮಖ್ದೂದಿನ್ ವಟಲ್ಹಿನ್ ಮಂದೂದಿನ್ ವಧಿಲ್ಲಿನ್ ಮಂದೂದ್. ಅವರು ಮುಳ್ಳಿಲ್ಲದ ಬುಗರಿಗಳು, ಒಂದರ ಮೇಲೊಂದರಂತೆ ಪದರಗಳಾಗಿರುವ ಬಾಳೆಹಣ್ಣುಗಳು, ಬಹುದೂರದವರೆಗೆ ಹಬ್ಬಿರುವ ನೆರಳು, ವಮಾಇನ್ ಮಸ್ಕೂಬ್. ಸದಾ ಹರಿಯುತ್ತಲೇ ಇರುವ ನೀರು. ವಫಾಕಿಹತಿನ್ ಕಥೀರತಿನ್ ಲಾ ಮಕ್ತೂಅತಿನ್ ವಲಾ ಮನ್ನೂಅ. ಮತ್ತು ಎಂದೂ ಮುಗಿದು ಹೋಗದ ಹಾಗೂ ಅಡೆತಡೆಯಿಲ್ಲದೆ ಧಾರಾಳವಾಗಿ ಸಿಗುತ್ತಲಿರುವ ಹಣ್ಣು ಹಂಪಲುಗಳ ನಡುವೆ, ವಫುರುಶಿಂ ಮರ್ಫೂಅ. ಉನ್ನತ ಪೀಠಗಳಲ್ಲಿರುವರು. ಇನ್ನಾ ಅನ್ಶಅ್ನಾಹುನ್ನ ಇನ್ಶಾ. ನಾವು ಅವರ ಪತ್ನಿಯರನ್ನು ವಿಶಿಷ್ಟ ರೀತಿಯಲ್ಲಿ ಹೊಸತಾಗಿ ಸೃಷ್ಟಿಸುವೆವು. ಫಜಅಲ್ನಾಹುನ್ನ ಅಬ್ಕಾರನ್ ಉರ್ಬನ್ ಅತ್ರಾಬನ್ ಲಿಅಸ್ಹಾಬಿಲ್ ಯಮೀನ್. ಮತ್ತು ಅವರನ್ನು ಕನ್ಯೆಯರನ್ನಾಗಿ ಮಾಡುವೆವು. ಅವರು ತಮ್ಮ ಪತಿಯನ್ನು ಪ್ರೀತಿಸುವವರು ಮತ್ತು ಸಮಾನ ವಯಸ್ಕರಾಗಿರುವರು. ಇವೆಲ್ಲ ಬಲಗಡೆಯವರಿಗಾಗಿ. ತುಲ್ಲತುಂ ಮಿನಲ್ ಅವ್ವಲೀನ ವತುಲ್ಲತುಂ ಮಿನಲ್ ಆಖಿರೀನ್. ಅವರು ಹಿಂದಿನವರಲ್ಲೂ ಅನೇಕರಿರುವರು ಮತ್ತು ಮುಂದಿನವರಲ್ಲೂ ಅನೇಕರಿರುವರು. ವಅಸ್ಹಾಬುಶ್ಶಿಮಾಲ್. ಇನ್ನು ಎಡಗಡೆಯವರು ಎಡಗಡೆಯವರ ದೌರ್ಭಾಗ್ಯದ ಕುರಿತು ಹೇಳುವುದೇನು? ಅವರ ಸುಡುಗಾಳಿಯ ಉರಿಯಲ್ಲೂ ಕುದಿಯುತ್ತಿರುವ ನೀರಲ್ಲೂ ಕಪ್ಪು ಹೊಗೆಯ ನೆರಳಲ್ಲೂ ಇರುವರು. ಅದು ತಂಪೂ ಆಗಿರದು, ಸುಖದಾಯಕವೂ ಆಗಿರದು. ಇವರು ಈ ಗತಿಗೆ ಬರುವುದಕ್ಕೆ ಮುಂಚೆ ಸುಸ್ಥಿತಿಯಲ್ಲಿದ್ದರು. ಮತ್ತು ಮಹಾಪಾತಕಗಳಿಗೆ ಅಂಟಿಕೊಂಡಿದ್ದರು. ಅವರು ಹೇಳುತ್ತಿದ್ದರು, ನಾವು ಸತ್ತು ಮಣ್ಣಾಗಿ ಹೋದಾಗ ಮತ್ತು ಎಲುಬು ಗೂಡುಗಳಾಗಿ ಬಿಟ್ಟಾಗ ಪುನಃ ಎಬ್ಬಿಸಿ ನಿಲ್ಲಿಸಲ್ಪಡುವೆವೆ? ನಮಗಿಂತ ಮುಂಚೆ ಗತಿಸಿರುವ ನಮ್ಮ ಪೂರ್ವಜರು ಎಬ್ಬಿಸಲ್ಪಡುವರೆ? ಸಂದೇಶವಾಹಕರೇ, ಇವರೊಡನೆ ಹೇಳಿರಿ, ನಿಶ್ಚಯವಾಗಿಯೂ ಹಿಂದಿನವರು ಮುಂದಿನವರು ಎಲ್ಲರೂ ಒಂದು ದಿನ ಒಟ್ಟುಗೂಡಿಸಲ್ಪಡುವರು. ಅದರ ಸಮಯ ನಿಶ್ಚಿತವಾಗಿದೆ. ثم إنكم أيها الضالون المكذبون لآكلون من شجر من زقوم. ಓ ಪಥಭ್ರಷ್ಟರೇ ಮತ್ತು ಸುಳ್ಳಾಗಿಸುವವರೇ, ನೀವು ಜಕ್ಕೂಂ ವೃಕ್ಷದ ಆಹಾರವನ್ನು ತಿನ್ನಲಿರುವಿರಿ. فمارئون منها البطون. ಅದರಿಂದಲೇ ನೀವು ಹೊಟ್ಟೆ ತುಂಬುವಿರಿ. فشاربون عليه من الحميم. ಮತ್ತು ಅದರ ಮೇಲೆ ಕುದಿಯುವ ನೀರನ್ನು ಕುಡಿಯುವಿರಿ. فشاربون شرب الهيم. ಬಾಯಾರಿಕೆಯಿಂದ ಬೆಂಡಾದ ಒಂಟೆಯು ಕುಡಿಯುವಂತೆ. هذا نزلهم يوم الدين. ಇದುವೇ ಈ ಎಡಭಾಗದವರಿಗೆ ಪ್ರತಿಫಲದ ದಿನ ಸಿಗಲಿರುವ ಆತಿಥ್ಯ. ನಹ್ನು ಖಲಕ್ನಾಕುಂ ಫಲೌಲಾ ತುಸದ್ದಿಕೂನ್. ನಾವು ನಿಮ್ಮನ್ನು ಸೃಷ್ಟಿಸಿದೆವು, ಆದರೂ ನೀವು ದೃಢೀಕರಿಸುವುದಿಲ್ಲವೇಕೆ? ಅಫರಅಯ್ತುಮ್ ಮಾ ತುಮ್ನೂನ್. ನೀವು ಸುರಿಸುವ ವೀರ್ಯದ ಕುರಿತು ನೀವೆಂದಾದರೂ ವಿವೇಚಿಸಿರುವಿರಾ? ಅಅಂತುಮ್ ತಖ್ಲುಕೂನಹು ಅಂ ನಹ್ನುಲ್ ಖಾಲಿಕೂನ್. ಅದರಿಂದ ಶಿಶುವನ್ನು ಉಂಟು ಮಾಡುವವರು ನೀವೋ ಅಥವಾ ಅದನ್ನುಂಟು ಮಾಡುವವರು ನಾವೋ? ನಹ್ನು ಕದ್ದರ್ನ ಬೈನಕುಮುಲ್ ಮೌತ ವಮಾ ನಹ್ನು ಬಿಮಸ್ಬೂಕೀನ್ ಅಲಾ ಅನ್ ನುಬದ್ದಿಲ ಅಮ್ಥಾಲಕುಮ್ ವನುನ್ಶಿಅಕುಮ್ ಫೀಮಾ ಲಾ ತಅ್ಲಮೂನ್. ನಾವು ನಿಮ್ಮೊಳಗೆ ಮರಣವನ್ನು ಹಂಚಿರುತ್ತೇವೆ, ನಿಮ್ಮ ರೂಪಗಳನ್ನು ಬದಲಾಯಿಸಿ ಬಿಡಲಿಕ್ಕೂ ನಿಮಗೆ ತಿಳಿದಿರದ ಯಾವುದಾದರೂ ರೂಪದಲ್ಲಿ ನಿಮ್ಮನ್ನು ಸೃಷ್ಟಿಸಲಿಕ್ಕೂ ನಾವು ಅಶಕ್ತರಲ್ಲ. ವಲಕದ್ ಅಲಿಮ್ತುಮುನ್ ನಶ್ಅತಲ್ ಊಲಾ ಫಲೌಲಾ ತದಕ್ಕರೂನ್. ನಿಮ್ಮ ಪ್ರಥಮ ಜನನದ ಕುರಿತಂತೂ ನಿಮಗೆ ತಿಳಿದೇ ಇದೆ, ಮತ್ತೇಕೆ ಪಾಠ ಕಲಿಯುವುದಿಲ್ಲ? ಅಫರಅಯ್ತುಮ್ ಮಾ ತಹ್ರುಸೂನ್. ನೀವು ಬಿತ್ತುವ ಬೀಜದ ಕುರಿತು ನೀವೆಂದಾದರೂ ವಿವೇಚಿಸಿದಿರಾ? ಅಅಂತುಮ್ ತಜ್ರಊನಹು ಅಂ ನಹ್ನು ಝಾರಿಊನ್. ಅವುಗಳಿಂದ ಬೆಳೆಯನ್ನು ಬೆಳೆಸುವವರು ನೀವೋ ಅಥವಾ ಅದನ್ನು ಬೆಳೆಸುವವರು ನಾವೋ? ಲೌ ನಶಾಉ ಲಜಅಲ್ನಾಹು ಹುತಾಮನ್ ಫಧಲ್ತುಮ್ ತಫಕ್ಕಹೂನ್. ನಾವಿಚ್ಛಿಸಿದರೆ ಆ ಹೊಲಗಳನ್ನು ಹೊಟ್ಟನ್ನಾಗಿ ಮಾಡಿಬಿಡಬಲ್ಲೆವು. ಇನ್ನಾ ಲಮುಗ್ರಮೂನ್. ಆಗ ನೀವು ತರತರದ ಮಾತುಗಳನ್ನಾಡುತ್ತಲೇ ಇರುವಿರಿ. ಬಲ್ ನಹ್ನು ಮಹ್ರೂಮೂನ್. ಎಲ್ಲವೂ ನಮ್ಮ ಮೇಲೆ ತಿರುಗಿಬಿತ್ತು, ನಿಜವಾಗಿ ನಮ್ಮ ಭಾಗ್ಯವೇ ಹಾಳು. ಅಫರಅಯ್ತುಮುಲ್ ಮಾ ಅಲ್ಲದಿ ತಶ್ರಬೂನ್. ನೀವು ಕುಡಿಯುವ ನೀರಿನ ಬಗ್ಗೆ ಎಂದಾದರೂ ವಿವೇಚಿಸಿದ್ದುಂಟೆ? ಅಅಂತುಮ್ ಅನ್ಜಲ್ತುಮೂಹು ಮಿನಲ್ ಮುಜ್ನಿ ಅಂ ನಹ್ನುಲ್ ಮುನ್ಝಿರೂನ್. ಅದನ್ನು ಮೋಡಗಳಿಂದ ಸುರಿಸಿದವರು ನೀವೋ ಅಥವಾ ಅದನ್ನು ಸುರಿಸಿದವರು ನಾವೋ? ಲೌ ನಶಾಉ ಜಅಲ್ನಾಹು ಉಜಾಜಾ ಫಲೌಲಾ ತಶ್ಕುರೂನ್. ನಾವಿಚ್ಛಿಸಿದರೆ ಅದನ್ನು ಕಡು ಉಪ್ಪನ್ನಾಗಿ ಮಾಡಿಬಿಡಬಲ್ಲೆವು, ಹೀಗಿರುತ್ತಾ

ಅವನು ಸಕಲ ವಿಷಯಗಳ ಸಾಮರ್ಥ್ಯವುಳ್ಳವನು. ಹುವಲ್ ಅವ್ವಲ್ ವಲ್ ಆಖಿರ್ ವಲ್ ಜಾಹಿರ್ ವಲ್ ಬಾತಿನ್ ವಹುವ ಬಿಕುಲ್ಲಿ ಶೈಇನ್ ಅಲೀಮ್. ಆದಿಯು ಅವನೇ, ಅಂತ್ಯನೂ ಅವನೇ, ಮತ್ತು ಅಭಿವ್ಯಕ್ತನೂ ಅವನೇ, ರಹಸ್ಯನೂ ಅವನೇ, ಮತ್ತು ಅವನು ಸಕಲ ವಿಷಯಗಳ ಜ್ಞಾನವುಳ್ಳವನು. ಹುವಲ್ಲದಿ ಖಲಕಸ್ ಸಮಾವಾತಿ ವಲ್ ಅರ್ಧ ಫಿ ಸಿತ್ತತಿ ಅಯ್ಯಾಮಿನ್ ಥುಮ್ಮ ಸ್ತವಾ ಅಲಲ್ ಅರ್ಶ್ يَعْلَمُ مَا يَلِجُ فِي الْأَرْضِ وَمَا يَخْرُجُ مِنْهَا وَمَا يَنْزِلُ مِنَ السَّمَاءِ وَمَا يَعْرُجُ فِيهَا وَهُوَ مَعَكُمْ أَيْنَمَا كُنْتُمْ وَاللَّهُ بِمَا تَعْمَلُونَ بَصِيرٌ. ಭೂಮಿ ಆಕಾಶಗಳನ್ನು ಆರು ದಿನಗಳಲ್ಲಿ ಸೃಷ್ಟಿಸಿದವನು ಅವನೇ. ಅನಂತರ ವಿಶ್ವಸಿಂಹಾಸನಾರೂಢನಾದನು. ಭೂಮಿಯೊಳಗೆ ಹೋಗುವ, ಅದರಿಂದ ಹೊರಬರುವ, ಮತ್ತು ಆಕಾಶದಿಂದ ಇಳಿಯುವ ಮತ್ತು ಅದಕ್ಕೆ ಏರಿ ಹೋಗುವ ಎಲ್ಲ ವಸ್ತುಗಳ ಜ್ಞಾನ ಅವನಿಗಿದೆ. ನೀವೆಲ್ಲಿದ್ದರೂ ಅವನು ನಿಮ್ಮ ಜೊತೆಗಿದ್ದಾನೆ. ನೀವು ಮಾಡುವುದೆಲ್ಲವನ್ನು ಅವನು ನೋಡುತ್ತಿದ್ದಾನೆ. ಲಹು ಮುಲ್ಕು ಸಮಾವಾತಿ ವಲ್ ಅರ್ಧ್ ವಇಲಲ್ಲಾಹಿ ತುರ್ಜಉಲ್ ಉಮೂರ್. ಭೂಮಿ ಆಕಾಶಗಳ ಸಾಮ್ರಾಜ್ಯದ ಒಡೆಯನು ಅವನೇ, ಮತ್ತು ಸಕಲ ವಿಷಯಗಳು ತೀರ್ಮಾನಕ್ಕಾಗಿ ಅವನ ಕಡೆಗೆ ಮರಳಿಸಲ್ಪಡುತ್ತವೆ. ಯೂರಿಜುಲ್ ಲೈಲ ಫಿನ್ ನಹರಿ ವಯೂರಿಜುನ್ ನಹರ ಫಿಲ್ ಲೈಲ್ ವಹುವ ಅಲೀಮುನ್ ಬಿದಾತಿಸ್ ಸುದೂರ್. ರಾತ್ರಿಯನ್ನು ಹಗಲಿನೊಳಗೂ, ಹಗಲನ್ನು ರಾತ್ರಿಯೊಳಗೂ ಅವನೇ ಪೋಣಿಸುತ್ತಾನೆ. ಹೃದಯಗಳೊಳಗೆ ಅವಿತುಕೊಂಡಿರುವ ರಹಸ್ಯಗಳನ್ನು ಅವನು ಬಲ್ಲನು. ಆಮಿನು ಬಿಲ್ಲಾಹಿ ವರಸೂಲಿಹಿ ವಅನ್ಫಿಕು ಮಿಮ್ಮಾ ಜಅಲಕುಂ ಮುಸ್ತಖ್ಲಫೀನ ಫೀಹ್ ಫಲ್ಲದೀನ ಆಮನು ಮಿನ್ಕುಂ ವಅನ್ಫಕು ಲಹುಂ ಅಜ್ರುನ್ ಕಬೀರ್. ಅಲ್ಲಾಹು ಮತ್ತು ಅವನ ಸಂದೇಶವಾಹಕನ ಮೇಲೆ ವಿಶ್ವಾಸವಿರಿಸಿರಿ. ಅವನು ಯಾವ ವಸ್ತುಗಳ ಮೇಲೆ ನಿಮ್ಮನ್ನು ಪ್ರತಿನಿಧಿಯಾಗಿ ಮಾಡಿರುವನೋ ಅವುಗಳಿಂದ ಖರ್ಚು ಮಾಡಿರಿ. ನಿಮ್ಮ ಪೈಕಿ ಸತ್ಯವಿಶ್ವಾಸ ಸ್ವೀಕರಿಸುವವರಿಗೆ ಮತ್ತು ಸಂಪತ್ತನ್ನು ಖರ್ಚು ಮಾಡುವವರಿಗೆ ಮಹಾ ಪ್ರತಿಫಲವಿದೆ. ವಮಾ ಲಕುಂ ಲಾ ತುಮಿನೂನ ಬಿಲ್ಲಾಹಿ ವರ್ರಸೂಲು ಯದಉಕುಂ ಲಿತುಮಿನು ಬಿರಬ್ಬಿಕುಂ والرسول يدعوكم لتؤمنوا بربكم وقد أخذ ميثاقكم إن كنتم مؤمنين. ನಿಮಗೇನಾಗಿದೆ? ಸಂದೇಶವಾಹಕನು ನಿಮಗೆ ನಿಮ್ಮ ಒಡೆಯನ ಮೇಲೆ ವಿಶ್ವಾಸವಿರಿಸಲು ಕರೆ ನೀಡುತ್ತಿದ್ದರೂ ನೀವು ಅಲ್ಲಾಹನ ಮೇಲೆ ವಿಶ್ವಾಸವಿರಿಸುವುದಿಲ್ಲವೇಕೆ? ನೀವು ನಿಜಕ್ಕೂ ವಿಶ್ವಾಸಿಗಳಾಗಿದ್ದರೆ ಅವನು ನಿಮ್ಮಿಂದ ವಚನ ಪಡೆದಿರುತ್ತಾನೆ. ಹುವಲ್ಲದಿ ಯುನಜ್ಜಿಲು ಅಲಾ ಅಬ್ದಿಹಿ ಆಯಾತಿನ್ ಬೈನಾತಿನ್ ಲಿಯುಖ್ರಿಜಕುಂ ಮಿನಜ್ಜುಲುಮಾತಿ ಇಲನ್ ನೂರ್ ವಇನ್ನಲ್ಲಾಹ ಬಿಕುಂ ಲರೌಫುರ್ ರಹೀಮ್. ನಿಮ್ಮನ್ನು ಅಂಧಕಾರಗಳಿಂದ ಹೊರತೆಗೆದು ಪ್ರಕಾಶದೆಡೆಗೆ ತರಲಿಕ್ಕಾಗಿ ತನ್ನ ದಾಸನ ಮೇಲೆ ಸುಸ್ಪಷ್ಟ ಸೂಕ್ತಗಳನ್ನು ಅವತೀರ್ಣಗೊಳಿಸುತ್ತಿರುವವನು ಅಲ್ಲಾಹನೇ ತಾನೆ. ವಾಸ್ತವದಲ್ಲಿ ಅಲ್ಲಾಹನು ನಿಮ್ಮ ಪಾಲಿಗೆ ಮಹಾವತ್ಸಲನೂ ಕರುಣಾಮಯ್ಯೂ ಆಗಿರುತ್ತಾನೆ. ವಮಾ ಲಕುಂ ಅಲ್ಲಾ ತುನ್ಫಿಕು ಫೀ ಸಬೀಲಿಲ್ಲಾಹಿ ವಲಿಲ್ಲಾಹಿ ಮೀರಾತುಸ್ ಸಮಾವಾತಿ ವಲ್ ಅರ್ಧ್ لا يستوي منكم من أنفق من قبل الفتح وقاتل أولئك أعظم درجة من الذين أنفقوا من بعد وقاتلوا وكلا وعد الله الحسنى والله بما تعملون خبير. ನೀವು ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡದಿರಲು ಕಾರಣವಾದರೂ ಏನು? ವಸ್ತುತಃ ಭೂಮಿ ಆಕಾಶಗಳ ಉತ್ತರಾಧಿಕಾರವು ಅಲ್ಲಾಹನದೇ ಆಗಿದೆ. ನಿಮ್ಮ ಪೈಕಿ ವಿಜಯ ಪ್ರಾಪ್ತಿಯ ಬಳಿಕ ಖರ್ಚು ಮಾಡುವವರು ಮತ್ತು ಹೋರಾಟ ನಡೆಸುವವರು ವಿಜಯ ಪ್ರಾಪ್ತಿಗಿಂತ ಮುಂಚೆ ಖರ್ಚು ಮಾಡಿದವರಿಗೆ ಹಾಗೂ ಹೋರಾಟ ನಡೆಸಿದವರಿಗೆ ಸರಿಸಮಾನರಾಗಲಾರರು. ಅವರ ಪದವಿಯು ಅನಂತರ ಖರ್ಚು ಮಾಡಿದವರ ಹಾಗೂ ಹೋರಾಟ ನಡೆಸಿದವರಿಗಿಂತ ಉನ್ನತವಾಗಿದೆ. ಆದಾಗ್ಯೂ ಅಲ್ಲಾಹನು ಉಭಯತರಿಗೂ ಉತ್ತಮ ವಾಗ್ದಾನಗಳನ್ನಿತ್ತಿದ್ದಾನೆ.